ಆ್ಯಂಡ್ ಆಖಿರಿ ಕಾರ್ಯ ನಾಳೆ ಪ್ರಕ 8 ಗಂಟೆಗೆ ಆ್ಯಂಡ್ ಸ್ವಂತ ಮನೇಲಿ ನಡ್ಕೊಂಡು ಹೋಗ್ಕಾರ ಅರ್ಚಿಟ್ಟಿದ್ದೆ. ಮುಕ್ಕೋಡ್ಲು ನಂದಿರ ದಿವಂಗತ ಪೂವಯ್ಯ ಆ್ಯಂಡ ಪೊಣ್ಣ ಅಕ್ಕವ್ವ ಬೇಬಿಯ ಹಿಂಗ ಇಂದು ಫಲಕ ಮರಣಪಟ್ಟಿದೆ. 90 ವೈದ್ಯರ ನಂದಿರ ಅಕ್ಕವ್ವ ಬೇಬಿ ತಾಮನೆ ಚೆನ್ನಪ್ಪಣ್ಣ ಕಾಲೂರು ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮುಕ್ಕೋಡ್ಲು ಗ್ರಾಮತ್ರ ಒಕ್ಕ ತೋಟಗಳತ್ತ ನಡಪ. ವೀರೇಶ್ ಬಿಟ್ಟೆ 40 ಗ್ರಾಮತ್ತು ವಾಸವುಳ್ಳ ಮೂಲತ ಮಗ್ಗುಲ ಗ್ರಾಮ ಕಾರಣನ ವಾಟೇರಿಯರ ಪೂವಯ್ಯ ಅಪ್ಪಣು ಇಂದು ಮರಣಪಟ್ಟಿದೆ. 93 ಬೈತ್ರ ವಾಟೇರಿಯರ ಪೂವಯ್ಯ ಅಪ್ಪಣು ಎಂಗಳಾದಪ್ಪನ ಕಾರ್ಯ ನಾಳೆ ಪಲಕ 11 ಗಂಟೆಗೆ ಮಗ್ಗುಲ ಗ್ರಾಮತ್ರ ಒಕ್ಕ ತೋಟಗಳತ್ತ ನಡಪ. ಗೊಡ್ಡಹೊಸೂರು ಸಮೀಪದ ಸುಣ್ಣದಕೆರೆ ಗ್ರಾಮದ ನಿವಾಸಿ ಎಸ್ ಕೆ ಪೊನ್ನಪ್ಪ ಅವರು ತಮ್ಮ 69 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೃತರ ಅಂತ್ಯಕ್ರಿಯೆ ನಾಳೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಬಿಟ್ಟಂಗಲ ಬಾಳುಗೂಡು ಗ್ರಾಮತ್ರ ಮೂರಿರ ಗಣಪತಿ ಗಪ್ಪು ಎಂಗಡ ಪೊಣ್ಣ ದೇಚಮಂಗ 98 ಬೈತ್ಲ ಇಂದು ಬೈಟಾಪಕ ಮರಣಪಟ್ಟಿದೆ. ಮೂರಿರ ದೇಚಮ ತಾಮನೆ ಕಡಿಯತ್ತೂರು ತೋರೆರ ದಪನ ಕರೆಯ ಎಂಗಡ ಮೂವ ಸೋಮಯಂಡ ಬಾಳುಗೂಡು ಅಂಬಟ್ಟಲ ಮನೆಯಲ್ಲಿ ನಾಳೆ 1 ಗಂಟೆಗೆ ನಡಪಂದು ಒಕ್ಕಾರ ಅರಿಚಿಟ್ಟಿದೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸುದ್ದಿ ಜಂಪೆ ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸುದ್ದಿ ಜಂಪೆ ಒತ್ತ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆನ ಕೂಡುಕೊಟ್ಟಲ್ಲಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಾಳೆ ಹೊತ್ತರೆ 10:30 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಹಾಗೆ ನಾಳೆ ಹೊತ್ತರೆ 7:30 ಸೈಕಲ್ ಜಾಥಾ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದವೆ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳನ್ನು ನಿವಾರಿಸುವ ಸಭೆ ನಾಳೆ ಹೊತ್ತರೆ 11:30 12:00 ಮಡಿಕೇರಿ ಉಪವಿಭಾಗ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಸೆಸ್ ಮಡಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅಲ್ಲಿನ ಸಾರ್ವಜನಿಕರು ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ಸಮಸ್ಯೆಗೆ ಹಾಗೆ ಪುಕಾರುಗೈದ್ದರೆ ಚರ್ಚಿಸಿ ಬಗೆಹರಿಸಿಕೊಳ್ಳಕತೇಳಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆ ತಿಳಿಸೋಣ. ಸೋಮರಪೇಟೆ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ 17 ಹೊತ್ತರೆ 10:30 ಸೋಮರಪೇಟೆ ತಾಲೂಕು ಪಂಚಾಯಿತಿ ಸಭಾಮಂಡಲಿ ನಡೆದಿದೆ. ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಭಾಷಣ ಪೈಪೋಟಿ, ಚಿತ್ರಕಲಾ ಪೈಪೋಟಿ ಮತ್ತು ಪ್ರಬಂಧ ಪೈಪೋಟಿ, ಹಾಗೆ ಬೈಕ್ ಮತ್ತು ಸೈಕಲ್ ಜಾಥಾ ಜಂಬನ ಹಮ್ಮಿಕೊಳ್ಳಲಾಗುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶೇಖರವು ತಿಳಿಸಲು. 66/11 kV ಸೋಮರಪೇಟೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೋಗುವ F2 ಶಾಂತಳ್ಳಿ ಫೀಡರ್ಲಿ ರಿಪೇರಿ ಕೆಲಸ ಇರೋದ್ರಿಂದ 16 ಮತ್ತು 17 ಹೊತ್ತರೆ 10:00 ಹಿಂಬತ್ತು 5:00 ವಿದ್ಯುತ್ ಸರಬರಾಜು ಇರುತ್ತದೆ. ಯಡಿಯೂರು, ಸಲ್ತಾಳ ಶೆಟ್ಟಳಿ, ಕೂತಿ, ಹೊಸಬೀಡು, ಕಲ್ಕಂದೂರು, ಬಸವನಕಟ್ಟೆ, ನರಳ್ಳಿ, ಬೀದಳ್ಳಿ, ಕುಂದಳ್ಳಿ, ಹೆಗಡೆಮನೆ, ಹರಗ, ಕುಂಬಾರ್ಗಡಿಗೆ ಸುತ್ತಮುತ್ತಲ ವಿದ್ಯುತ್ ಇರುತ್ತಲೆ ತಳಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಕೊಡಗು ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿನ ಕೂಡುಕೊಟ್ಟಲಿ 19 ಹೊತ್ತರೆ 9:00 ಮಧ್ಯಾಹ್ನ 2:00 ಮಡಿಕೇರಿನ ಕಾವೇರಿಹಳ್ಳಿ ಪತ್ರಕರ್ತರು, ಪತ್ರಿಕಾ ವಿತರಕರು ಹಾಗೆ ಅವರ ಕುಟುಂಬ ವರ್ಗದವರಿಗೆ ಪುಕ್ಕಟೆಯಾಗಿ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ. ದಂತ ವೈದ್ಯಕೀಯ ಕ್ಷೇತ್ರ ಹೊಸ ಆವಿಷ್ಕಾರನ ಹುಟ್ಟುಹಾಕಿಟ್ಟು ಆ ನಿಟ್ಟಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗ ಹೊಸ ತಂತ್ರಜ್ಞಾನದೊಟ್ಟಿಗೆ ಪ್ರಯೋಗಗಳನ್ನು ಮಾಡಿದ್ರತ್ತ ವಿದ್ಯಾರ್ಥಿಗಳ ಮನಸ್ಸು ಮಾಡಕುತ್ತ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಯದುವೀರ್ ಒಡೆಯರವು ಹೇಳಲು. ಅವು ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಕಾಲೇಜು ಸಭಾಮಂಡಲಿ ಪದವಿ ಪ್ರದಾನ ಜಂಬರ್ಲಿ ಭಾಗವಹಿಸಿ ಮಾತಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪದವಿ ಸಿಕ್ಕಿದಂಗೆ ಮುಂದೆ ಡಾಕ್ಟರ್ ಆಗಿ ಕೆಲಸ ಮಾಡುವೆ, ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯದೊಟ್ಟಿಗೆ ಕೆಲಸ ಮಾಡಕ್ಕೂ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಒತ್ತು ನೀಡಿ ಬಡ ಜನರಿಗೆ ಅನುಕೂಲ ಆಗುವಂಗೆ ಕೆಲಸ ಮಾಡಕ್ಕೂ ಹೇಳಿದು. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಜಂಬರ ನಡೆದಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಪದವಿಯಲ್ಲಿ ಜಾಸ್ತಿ ಮಾರ್ಕ್ ಪಡೆದವು, ಹಾಗೆ ಸಿಇಟಿಲಿ 1000 ರ್ಯಾಂಕ್ ಒಳಗೆ, ನೀಟ್ಲಿ ರಾಷ್ಟ್ರಮಟ್ಟದಲ್ಲಿ 5000 ಒಳಗೆ ರ್ಯಾಂಕ್ ಪಡೆದ ಗೌಡ ಜನಾಂಗದ ವಿದ್ಯಾರ್ಥಿಗ ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿನ 30 ಕಚೇರಿಗೆ ತಲುಪಿಸಕುತ್ತೇಳಿ ಕೊಡಗು ಗೌಡ ವಿದ್ಯಾಸಂಘದ ಪ್ರಕಟಣೆ ತಿಳಿಸೋಳು. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 9 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆನ ಜಿಲ್ಲಾ ಮಟ್ಟದಲ್ಲಿ ಆಚರಿಸಿಕೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲೆನ ಹಿರಿಯ ನಾಗರಿಕರಿಗೆ ಆಟೋಟ ಪೈಪೋಟಿ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮನ ಮ್ಯಾನ್ಸ್ ಕಾಂಪೌಂಡ್ ಆಟದ ಬಾಣಿಲಿ 18 ಹೊತ್ತಾರೆ 10:30 ನಡೆಸುವೆ ತಳಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಯು ತಿಳಿಸಲು.